ಭಾವದ ಆರತಿ, ಬುದ್ಧಿ ಭಾವದ ಬೆಸುಗೆ ಹಾಕಿಯೇ ನೀಡು ಸನ್ಮತಿ ಭಾರತಿ. ಜಾತಿ ಭೂತವು ಪ್ರಬಲವಾದರೆ ಪರರ ಆಳಿಕೆ ಖಂಡಿತ, ಜಾತಿ ಭೂತವು ಪ್ರಬಲವಾದರೆ ಪರರ ಆಳಿಕೆ ಖಂಡಿತ, ಸ್ವಂತ ದೇಶದ ಸ್ವಂತ ಭಾಷೆಯ ಮಾನ ಕಳೆವುದು ಅನುಚಿತ, ಸ್ವಂತ ದೇಶದ ಸ್ವಂತ ಭಾಷೆಯ ಮಾನ ಕಳೆವುದು ಅನುಚಿತ. ಭಾವದ ಬೆಸುಗೆ ಹಾಕಿಯೇ ನೀಡು ಸನ್ಮತಿ ಭಾರತಿ. ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಸರಳ ಕೃಷಿಯಲ್ಲಿನ ಅನುಭವಗಳ ಕುರಿತು ಕಡೂರು ತಾಲೂಕು ತಿಮ್ಲಾಪುರದ ಪ್ರಗತಿಪರ ಕೃಷಿಕ ಟಿಎನ್ ದಿನೇಶ್ ಅವರೊಂದಿಗಿನ ಮಾತುಕತೆಯ ಕೊನೆಯ ಭಾಗ. ಸಂದರ್ಶಕರು ಅರಕಲಗುಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆ ಆಶ್ರಿತ ಸರಳ ಕೃಷಿಯಲ್ಲಿನ ಅನುಭವ ಕುರಿತಂತೆ ಕಡೂರು ತಾಲೂಕು ತಿಮ್ಲಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಟಿಎನ್ ದಿನೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳ್ತಾ ಇದ್ರಲ್ಲ, ಬನ್ನಿ ಇವತ್ತು ಆ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಒಂದೊಂದ್ಸಾರಿ ನೀವ್ ಹೇಳ್ದಂಗೆ ತಿಂಗಳು ಒಂದೂವರೆ ತಿಂಗಳಗಟ್ಟಲೆ ಮಳೆನೇ ಬರೋದಿಲ್ಲ, ಅಂತ ಸಂದರ್ಭದಲ್ಲಿ ಉಳಿಸ್ಕೊಳ್ಳೇಬೇಕು ಅಂತ ಅಂದ್ರೆ ಏನ್ ಮಾಡಬಹುದು? ಅದೇ ಸರ್, ನಾನು ಮಾಡಿರೋದು ಆತರ, ನಾನು ಎಲ್ಲಾ ಗಿಡಗಳಿಗೆ ಸ್ವಲ್ಪ ಇರೋದ್ರಿಂದ ಸಣ್ಣದಾಗಿ ಗುಡಿ ಮಾಡಿರ್ತೀನಿ ಸರ್. ನಾವೊಂದ್ ಮೂರ್ನಾಲ್ಕು ಜನ, ನಾನು ನಮ್ಮ ಮನೆಯವರು ಒಂದೊಂದಿಬ್ರು ಆಳುಗಳು ತಗೊಂಡು ಹೋದ್ರೆ ಒಂದು ಟ್ಯಾಂಕರ್ ನೀರು ತಗೊಂಡು ಹೋಗ್ತೀನಿ ಸರ್. ಒಂದು ಟ್ಯಾಂಕರ್ ಟ್ಯಾಂಕರ್ ಅಂದ್ರೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಟ್ಯಾಂಕರ್ ಒಂದು 700 ರೂಪಾಯಿ ಕೊಟ್ರೆ ಒಂದ್ ಟ್ಯಾಂಕರ್ ನಿಲ್ಲಿಸಿ ಹೋಗ್ತಾರೆ. ಅದನ್ನ ಒಂದು ಮೂರ್ನಾಲ್ಕು ಗಂಟೆ ಒಳಗೆ ಎಲ್ಲರೂ, ಮತ್ತೆ ಬೇರೆಯವರೆಲ್ಲ ಹೇಳ್ತಾರೆ ಪೈಪ್ ಆಗಿ ಬಿಡು, ಅದ್ರಾಗ ಬಿಡು, ಇದ್ರಾಗ ಬಿಡು ಅಂತಾರೆ ಸರ್. ಯಾವ್ದು ಈಸಿ ಮಾಡ್ಕೊಳಕ್ ಹೋಗ್ತಿವಿ, ಅದರಲ್ಲಿ ಖರ್ಚು ಬರುತ್ತೆ ಸರ್, ಅದು ಮತ್ತೆ ಬೇಡವಾಗುತ್ತೆ, ಅದನ್ನ ಬಿಸಾಕ್ತಿವಿ ಸರ್. ಹಂಗಾಗಿ ಒಂದೊಂದೇ ಕಪ್ಪು ನಾನು ನೀರ್ ಹಾಕೊಂಡು, ಒಂದು ಅರ್ಧ ಲೀಟರ್ದು ಒಂದ್ ಡಬ್ಬ ನಾ ಎಲ್ಲರಿಗೂ ಕೊಡ್ತೀನಿ ಕೊಯ್ದು. ಒಂದ್ ಬಕೀಟಿಗೆ ಇಡ್ಕೊಂಡ್ರೆ ಅರ್ಧ ಲೀಟರ್ ಡಬ್ಬದಲ್ಲಿ ನೀರನ್ನ ಅದೊಂದು ಗಿಡಕ್ಕೆ ಹಾಕಿದ್ರೆ ಕನಿಷ್ಠ ಅಂದ್ರೆ ಒಂದು 6-8 ದಿವಸ ಬಾಳಿಕೆ ಬರುತ್ತೆ. ಅಕಸ್ಮಾತ್ ಮತ್ತು ಮಳೆ ಬರದೇ ಹೋದ್ರೆ ಇನ್ನೊಂದ್ ಟ್ಯಾಂಕರ್ ನೀರಿಳಿಸ್ಕೋಬಹುದು. ಸೊ ಈ ತರ ಒಂದ್ ವರ್ಷ 3 ಸತಿ ಬಿಟ್ಟೆ. ಆದ್ರೆ 4ನೇ ಸತಿಗೆ ಅದ್ರ ಫಲ ತುಂಬಾ ಚೆನ್ನಾಗ್ ಬಂತು, ಮಳೆನೂ ತುಂಬಾ ಚೆನ್ನಾಗ್ ಬಂತು. ಅಲ್ಲಿಂದ ಅತ್ಲಾಗಿ ನನಗೆ ನೀರಿನ ಕೊರತೆನೆ ಕಾಡ್ದಿಲ್ಲ, ಆ ತರ ಮಳೆ ನಡೆಸ್ಕೊಡ್ತು. ಬಹಳ ವಿಶೇಷವಾಗಿ ನನಗೆ ಆಶ್ಚರ್ಯ ಆಯ್ತು, ಒಂದ್ 2 ಅದ ನಾನು ನೀರ್ ಒಯ್ದೆ ಒಯ್ದೆ 2 ಸತಿ ಒಯ್ದೆ, ಸಾರಿ 2 ಟ್ಯಾಂಕರ್ ನೀರ್ ಖರ್ಚಾತು. ಹೆಚ್ಚು ಕಡಿಮೆ 20-22 ದಿವಸ, ಒಂದ್ ತಿಂಗಳ ತನಕ ಮಳೆ ಬರಲಿಲ್ಲ. 2 ಸತಿ ಒಂದ್ 1/2 ಲೀಟರ್ ಒಯ್ದಕ್ಕೆ ನಂದ ಬೆಳೆ ಸಂಪೂರ್ಣವಾಗಿ ಬಂತು ಸರ್. ಮೊದಲೆಲ್ಲ ನಾನು ಈಸಿ ಅಂತಂದ್ರೆ ಡ್ರಿಪ್ ಇರಿಗೇಷನ್ ಅಂತ ಮಾಡಿದ್ದೆ ಈ ಹಿಂದೆಲ್ಲ ನೀರಾವರಿ ಇದ್ದಾಗ. ಆ ನೀರಾವರಿ ಇದ್ದಾಗ ಡ್ರಿಪ್ ಇರಿಗೇಷನ್ ಮಾಡಿದಾಗ ಮೊದಲು ಡ್ರಿಪ್ ಮಾಡಿದಾಗ ಈ ಕೊನೆ ಗಿಡದಿಂದ ಆ ಕೊನೆ ಗಿಡಕ್ಕೆ ತಲುಪೋದು ನೀರು. ನೀರ್ ಗ್ಯಾಪ್ ಕೊಡ್ತಿದ್ದಂಕಲೆ ಅರ್ಧ ಗಿಡಗಳಿಗೆ ಸರಿಯಾತು. ಅವಾಗ ಸರ್ಕ್ಯೂಟ್ ಮಾಡಂದ್ರು, ಇಷ್ಟಿಷ್ಟು ದೂರಕ್ಕೊಂದೊಂದು ಮೇನ್ ಲೈನ್ ಮಾಡಿ ಮಾಡಪ್ಪ ಅಂದ್ರು. ಅದನ್ನ ಮಾಡಿದ್ವಿ. ಆಮೇಲೆ ನಿಂತೆ ಹೋತು. ಆ ಟೇಪ್ ಬಳ್ಳಿ ಎಲ್ಲ ತಂದಿದ್ದಿಲ್ಲ 13,000-14,000 ರೂಪಾಯಿ. ಅದನ್ನೆಲ್ಲ ಗುಜರಿಗೆ 100 ರೂಪಾಯಿಗೆ ಮಾರಿವು. ನಾವೆಲ್ಲ ಮಾಡ್ತಿರೋದು ಅವ್ರು ಹೇಳಿದಂಗೆ ತಂತ್ರಜ್ಞಾನ ಅಳವಡಿಸ್ತೀವಿ, ಮತ್ತೆ ನಾವು ಆ ದುಡ್ಡು ದುಡಿಯದ್ ಯಾವಾಗ ಹಾಕ್ತೀವಿ ಬಂಡವಾಳನ, ಮತ್ತೆ ತಕ್ಕಣದ ಯಾವಾಗ, ನನ್ನ ಕೃಷಿಯ ಖರ್ಚನ್ನ ತಕ್ಕಣದ ಯಾವಾಗ, ಈ ತರ ಇಂಪ್ಲಿಮೆಂಟ್ಗಳು ಅದು ಇದು ತಂದಿರ್ತೀವಲ್ಲ ಅದ್ರ ದುಡ್ಡು ತೆಗಿಯೋದ್ ಯಾವಾಗ, ಇದು ನಮಗೆ ಗೊತ್ತಾಗದೆ ಖರ್ಚು ಮಾಡಿಸ್ತಾ ಇರ್ತಕ್ಕಂಥದ್ದು ಅಂತ. ಹೆಚ್ಚು ಕಡಿಮೆ ಕಾರ್ ತಂದು ಓಡಾಡಿದಾಗ ಎಷ್ಟು ಅವನು ಲಾಸ್ ಮಾಡ್ಕೊಂತಾನೋ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ ಅದು ನೀರ್ ನಿಂತಾಗ ಆಗ ಅಂತ ಲಾಸ್ ಇದೆಯಲ್ಲ ಅದು ಅಷ್ಟೇ. ನಮ್ಮ ಖುಷಿಗೆ ನಾವು ಡ್ರಿಪ್ ಮಾಡ್ಕೊಂಡಿದೀವಿ ಅಂತ, ನೀರನ್ನ ಹರ್ಸರ್ ಯಾರು ಅಂತ ಡ್ರಿಪ್ ಮಾಡಿವು, ಹರ್ಸಿರು ಸಿಕ್ಕಲ್ಲ ಡ್ರಿಪ್ ಮಾಡಿರು ಸಿಕ್ಕಲ್ಲ ದುಡ್ಡು, ಇದಕ್ಕೆ ಏನ್ ಮಾಡೋದು, ಅದಕ್ಕೆ ನೀರಾವರಿನೇ ಬೇಡ ಅಂತ. ನಾವೇನಾರ ನೀರೇನಾರ ಸಂಗ್ರಹಣೆ ಮಾಡಿ ಇಟ್ಟಿದ್ರೆ ತಕ್ಕಬೋದಾಗಿತ್ತು. ನಮ್ಮ ಪೂರ್ವಾರ್ಜಿತರ ಕಾಲದಿಂದಲೂ ಸ್ಟಾಕ್ ಆಗಿರೋ ನೀರನ್ನ ತೆಗೆದು ನನ್ನ ಭೂಮಿಲೇ ನೀರೇನ್ ತೆಗಿಯಲ್ಲ ನಾನು, ನಮ್ಮ ಸುತ್ತ ಎಲ್ಲಾ ಎಕರೆ ಇರ್ತಕ್ಕಂಥ ಭೂಮಿನೂ ಈರ್ ಬಿಸಾಕ್ತೀವಿ. ಅದಕ್ಕೆ 8 ಕೆಜಿ ಟೊಮೆಟೊ ಮಾರಿದೆ ಆ ನಾಡಿ ನೀರ್ ಹೊಡೆದು 22 ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಕುಡಿತೀವಿ. ಲೆಕ್ಕ ಹಾಕೊಂಡ್ರೆ 1 ಕೆಜಿ ಟೊಮೆಟೊ ಹಣ್ಣಿಗೆ ಎಷ್ಟು ನೀರ್ ಬಿಟ್ಟಿದೀವಿ, ಎಷ್ಟು ಲೀಟರ್ ನೀರು ಹೋಗಿದೆ. ನಾನು ಈ ತರ ಯೋಚನೆ ಮಾಡಿದೆ, ನಾನೊಬ್ಬ ಟೊಮೆಟೊ ಅಕಸ್ಮಾತ್ ಏನಾರ ಮಳೆ ಬಂದು ಹೋಗಿದ್ರೆ ಇಷ್ಟು ನೀರು ಉಳಿಸಿದೀನಿ ಅನ್ನೋ ಸಂತೋಷ ಏನಾರ ಇದೆ ನನಗೆ. ಇನ್ನು ಯಾವತ್ತೂ ಆಯಿಲ್ ಹಂಗೆ ಮಳೆ ಚೆನ್ನಾಗಿ ನಡೆಸ್ತಾ ಇದೆ, 8 ವರ್ಷದಿಂದಲೂ ಬೆಳೆ ತಕಂತಲೇ ಇದ್ದೀನಿ. ಅಕಸ್ಮಾತ್ ಏನಾರ ಬೆಳೆ ಫೇಲ್ ಆದ್ರೆ ಮಾರ್ಕೆಟ್ ಬಿದ್ದು ಹಣ್ಣು ಗಿಡದಾಗೆ ನಿಂತ ಅಂತ ಪ್ರಯತ್ನಗಳು ನಾವು ನೋಡಿದೀವಿ. ಒಂದಣ್ಣು ಕೊಯ್ದಿಲ್ಲ ಟೊಮೆಟೊ ಗಿಡದಾಗೆ, ಅವಾಗ ಎಷ್ಟು ಲಾಸ್ ಆಗಿದೆ. ಅವಾಗ ನಾವು ನೀರನ್ನು ಕಳ್ಕೊಂಡ್ವಿ, ದುಡ್ಡನ್ನು ಕಳ್ಕೊಂಡ್ವಿ. ಅಲ್ಲಮ್ಮ ಪ್ರಭು ವಚನ ನಮಗೆ ಯಾವಾಗಲೂ ನೆನಪಾಗುತ್ತೆ ಸರ್, ತುಪ್ಪದ ಸವಿಗೆ ಹಲಗ ನೆಕ್ಕುವ ಸೊಣಗಾನಂತೆ ಎನ್ನ ಬಾಳುವೆ ಅಂತ. ಕಾಲಲ್ಲಿ ಕಟ್ಟಿದೆ ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಟಿಸೋ ಕಾಯೋ ಕಾಲ ಅಂತಕ್ಕನೆ ಕೂಡಲ ಸಂಗಯ್ಯ. ನಿಜವಾಗ್ಲೂ ನಾವೀ ನೀರಾವರಿ ಬೋರ್ವೆಲ್ ಸಂಸ್ಕೃತಿಯನ್ನ ಇಟ್ಕೊಂಡು ಭಗವಂತ ಮಾಡಿರೋ ಪ್ರಕಾರ ಕತ್ತಿಗೆ ತುಪ್ಪವನ್ನ ಸರಿದಾನೆ, ಅರಿವಿಲ್ದಲೆ ನಾಯಿ ತುಪ್ಪದ ರುಚಿಗೆ ಕತ್ತಿಯನ್ನ ನೆಕ್ತಾ ಇದೆ, ನೆಕ್ತ ನೆಕ್ತ ನ್ಯಾಲ್ಗೆ ಕಳ್ಕಂಡ ನಾಯಿ ಬಾಳಾಯ್ತೆ ನಮ್ ಬಾಳು. ಭೂಮಿಲ್ ನೋಡಿದ್ರೆ ನೀರಿಲ್ಲ, ಕೊರಸಿ ಕೊರಸಿ ದುಡ್ಡು ಖರ್ಚು ಮಾಡಿ ಡ್ರಿಪ್ ಮಾಡಿಸಿ ಅದ್ ಮಾಡಿಸಿ ಇದ್ ಮಾಡಿಸಿ ಜೋಬ ದುಡ್ಡು ಇಲ್ಲ. ದುಡ್ಡು ಮತ್ತೆ ಭೂಮಿಲ್ ನೀರು ಇಲ್ದೇ ನ್ಯಾಲ್ಗೆ ಕಳ್ಕೊಂಡ್ರ ನಾಯಿ ಪಾಡೇನೋ, ನಮ್ಮ ಸಂಸ್ಕೃತಿನೂ ಹಂಗ ಆಗ್ತಾ ಇದೆ, ಮುಂದೆ ಎಲ್ಲಿಗೆ ಹೋಗೋದು. ಇದಕ್ಕೆ ಮುಂದೆಂದೋ ಒಂದ್ ದಿವಸ ನಾನು ಆತರ ಪಶ್ಚಾತ್ತಾಪ ಪಡೋದಕ್ಕಿಂತ ನಾನು ಈಗಲೇ ಮಳೆ ಆಶ್ರಯಕ್ಕೆ ಒಗ್ಗಿಕೊಳ್ಳೋದು ಒಳ್ಳೇದು ಅಂತೇಳಿ ನನ್ನ ಕೃಷಿನ ನೇರವಾಗಿ ನನ್ನ ದನಾಕರ ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಪ್ರತಿ ವರ್ಷನೂ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಿದ್ದಾರೆ, ಒಂದ್ 4-5 ಜನ ಇಂತಲೂ ಜಾಸ್ತಿ ಜನನೇ ನನ್ನ ಇಮಿಟೇಟ್ ಮಾಡಿದ್ದಾರೆ, ಫಾಲೋ ಮಾಡಿದ್ದಾರೆ. ಅವ್ರಿಗೂ ಲಾಭ ಬಂದಿದೆ. ಒಂದು ಎಕರೆಗೆ ಒಂದು ಕನಿಷ್ಠ ಅಂದ್ರೆ 40,000-50,000. ನಾವು ರಾಗಿ ಬೆಳೆದ್ರೆ ನಮಗೆ ಗೊತ್ತಿಲ್ದಂಗೆ ತಂತ್ರಜ್ಞಾನಗಳು ಬಂದಂಗೆ ಒಂದು 15 ಕ್ವಿಂಟಲ್ ರಾಗಿ ಆಗುತ್ತೆ ಸರ್. ನಾವು ಅಪಾರ ರಾಗಿ ಬೆಳೆದು ನಾಪೇಟೆಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ರಾಗಿ ಜಾಸ್ತಿ ಮಾಡಿದ್ರೆ ಕೊಯ್ಯಕ್ಕಾಗಲ್ಲ, ಮಿಷನ್ ಅಲ್ಲಿ ಕೊಯ್ಸ್ತೀವಿ ಸರ್. 1 ಎಕರೆಗೆ 2-3 ಕ್ವಿಂಟಾಲು ಭೂಮಿಗೆ ಹೋಗುತ್ತೆ ಸರ್ ಅದ್ರಾಗೆ. ಆ ಮಿಷನ್ ಅಲ್ಲಿ ಕೈಲಿ ಕೊಯ್ಸಕ್ ಆಗಲ್ಲ, ಮಿಷನ್ ಅಲ್ಲಿ ಕೊಯ್ಸಿರೋದು ಉಳಿಯಲ್ಲ. ನಾವೆಷ್ಟು ಬೆಳೆ ಬೆಳೆದ್ರೂ ಈ ತಂತ್ರಜ್ಞಾನಕ್ಕೆ ಆಗ್ತಾ ಇದೀವಿ. ಅದಕ್ಕೆ ಪರ್ಯಾಯವಾಗಿ ಏನು ಗೊತ್ತಾಗದೆ ನಾನು ಈಗ ಮಾಡ್ಕೊಂಡಿರೋದು ಒಂದೇ ಬೇಸಿದಕ್ಕೆ ನಾವೇ ಕೊಯ್ಬೇಕು, ನಾನೇ ಸುಗ್ಗಿ ಮಾಡಬೇಕು, ಅಷ್ಟು ಭೂಮಿ ಮಾಡ್ಕೊಂಡ್ರೆ ಸಾಕು ಅಂತೇಳಿ 1/2 ಎಕರೆಗೆ ಈಗ ಬಿತ್ತಿದ್ದೀನಿ ಸರ್ ರಾಗಿ. ನಾನು ಇದನ್ನ ಒಂದೊಂದೇ ಹಿರಿಯವ್ರ ಹತ್ರ ಮಾತಾಡಿ ಅವ್ರ ಅನುಭವ ತಿಳ್ಕೊಂಡು ನನ್ನ ಕೃಷಿಯನ್ನ ನಾನು ಮಾಡ್ತಾ ಇದ್ದೀನಿ ಸರ್. ನನ್ನ ಉದ್ದೇಶ ಪೂರ್ವಿಕರ ಕೃಷಿಯನ್ನ ಅಳವಡಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಸರ್. ನೋಡಿ, ಈಗ ಬೋರ್ ಇತ್ತು ನೀರಿತ್ತು ಅಂದ ತಕ್ಷಣ ಆ ಗಿಡಕ್ಕೆ ಎಷ್ಟು ನೀರಾಗತ್ಯೋ ಎಷ್ಟು ಇಲ್ವೋ ನಮಗೆ ಯೋಚನೆ ಮಾಡ್ದೇ ವಿವೇಚನಾ ರಹಿತತೆಯಿಂದ ಸುಮ್ಮನೆ ನೀರನ್ನು ಹರಿಸ್ತೀವಿ ನಾವು. ಈಗ ಅದರಲ್ಲಿ ನೀವು ಹೇಳಿದ್ರಿ, ಒಂದು ಗಿಡಕ್ಕೆ 1 ಕಪ್ ನೀರು ಸಾಕಾಗುತ್ತೆ, ಅದೇ ಒಂದು 8-10 ದಿವಸದವರೆಗೂ ಕೂಡ ಗಿಡವನ್ನ ಬದುಕಿಸುತ್ತೆ ಅಂತ ಹೇಳಿ ಹೇಳಿದ್ರಿ. ಸುಮ್ಮನೆ ನೀರನ್ನು ಹರಿಸ ಅಂತದ್ದು, ಈಗ ಡ್ರಿಪ್ ಇರಿಗೇಷನ್ ಬಂದ್ಮೇಲೂ ಕೂಡ ಅದಕ್ಕೆ ಎಷ್ಟು ನೀರು ಅಗತ್ಯವೋ ಅನಗತ್ಯವೋ ಯೋಚನೆ ಮಾಡ್ದೇ ಯಾವಾಗ ಕರೆಂಟ್ ಇತ್ತು ಅವಾಗೆಲ್ಲ ನೀರು ಸುಮ್ಮನೆ ಬಿಡು ಅಂತ ಹೇಳಿ ಸಾಕಷ್ಟು ನೀರನ್ನು ನಾವು ದುರ್ಬಳಕೆ ಮಾಡ್ತಿದ್ವಿ. ನಿಜವಾಗ್ಲೂ ಪ್ರತಿಯೊಂದು ಕಪ್ಪು ನೀರು ಕುಡಿಯುವಾಗ್ಲೂ ಕೂಡ ನಾವು ಆಲೋಚನೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ನೀವು ಹೇಳದಂಗೆ ಮಾರುಕಟ್ಟೆನಲ್ಲಿ ಏನ್ ಸಿಗುತ್ತೋ 20 ರೂಪಾಯಿ 25 ರೂಪಾಯಿ 40 ರೂಪಾಯಿವರೆಗೂ ಆಗಿದೆ ಒಂದು ಲೀಟರ್ಗೆ. ಹಂಗೆ ನಾವು ಅದನ್ನು ಕುಡಿಯುವಾಗೆಲ್ಲ ಯೋಚನೆ ಮಾಡಬೇಕು, ನಾವು ನಮ್ಮ ಗಿಡಕ್ಕೆ ಎಷ್ಟು ನೀರನ್ನು ಹಾಯಿಸ್ತಾ ಇದೀವಿ, ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ, ಎಷ್ಟು ನಾವು ಬಂಡವಾಳ ಹಾಕ್ತಾ ಇದೀವಿ, ಇಷ್ಟೊಂದು ನೀರನ್ನು ಹಾಕಿ ನಮ್ಗೆ ಅಷ್ಟು ದುಡ್ಡು ಸಿಗ್ತಾ ಇದೆಯಾ, ವಾಪಸ್ಸು ನಮ್ಗೆ ಅದು ಬರ್ತಾ ಇದೆಯಾ ಅನ್ನೋಂತ ಆಲೋಚನೆಯನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈಗ ಮಳೆಯಾಶ್ರಯದಲ್ಲೇ ನೀವು ಕೃಷಿಯನ್ನ ಪ್ರಾರಂಭ ಮಾಡಿದ್ಮೇಲೆ ನಿಮ್ಮ ಬದುಕು ಮೊದಲಿದ್ದ ಹಾಗೆ ಇದೆಯಾ, ಹೇಗೆ? ತುಂಬಾ ಚೆನ್ನಾಗಿದೆ ಸರ್. ನಾನು ಮೊದಲು ಬೈಕ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದೆ. ಈಗ ದನ ಕರುಗಳ ಬಗ್ಗೆ ನಾನು ಒಲವನ್ನ ಇಟ್ಟಮೇಲೆ ಓಡಾಟಗಳು ಕಡಿಮೆ ಆದವು, ಪೆಟ್ರೋಲ್ ಸೇವಿಂಗ್ಸ್ ಆಯ್ತು. ಜೊತೆಗೆ ನಿರೀಕ್ಷೆಗಳು ಜಾಸ್ತಿ ಇದ್ದವು ಅವಾಗ, ನಾನು ಇಷ್ಟು ಬೆಳೆ ಹಾಕಿದ್ದೀನಿ ಇಷ್ಟು ಸಿಕ್ಕೇ ಸಿಗುತ್ತೆ, ಇಷ್ಟನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತ. ಬಳ್ಳಿ ನಮ್ ಗೊಬ್ಬರ ಔಷಧಿ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಕೊನೆ ಗಳಿಗೆನಲ್ಲಿ ಮಾರ್ಕೆಟ್ ಇಲ್ಲ ಅಂತ ಗೊತ್ತಾದಾಗ ನಾನು ಒಂದು ತಿಂಗಳು ಎರಡು ತಿಂಗಳು ಬಹಳ ನೊಂದ್ಕಂತಿದ್ದೆ. ಮಾನಸಿಕವಾಗಿ ಅಂದ್ರೆ ನಾನು ಎದ್ದು ಓಡಾಡ್ತಿರಲ್ಲ ಅವಾಗ, ಸುಮ್ಮನೆ ಮಲಗಿರೋದು, ಯೋಚನೆ ಮಾಡೋದು, ಹೀಗೇನ್ ಮಾಡೋದು, ಹೀಗೇನ್ ಮಾಡೋದು, ಮತ್ತೆಲ್ಲರೂ ಸಾಲ ತರೋದು, ಆ ಸಾಲ ಯಾತ್ರೆ ತೀರಿಸೋದು, ಪ್ರತಿಯೊಬ್ಬರಿಗೂ ಆಗಿದೆ ಸರ್ ಈ ಆಘಾತ. ಗೊತ್ತಿಲ್ಲದಲ್ಲೇ ಸಾಲ ಮಾಡಿದ್ದಾರೆ, ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡಿದ್ದಾರೆ, ಬೆಳೆ ಬಂದಾಗ್ಲೂ ಖುಷಿಯಾಗಿದ್ದಾರೆ, ಮಾರ್ಕೆಟ್ ಧಾರಣೆ ಇಲ್ಲ ಅಂತ ಗೊತ್ತಾದಾಗ ಆಗ ಅಂತ ಆಘಾತ ಇದೆಯಲ್ಲ ಸರ್, 3 ತಿಂಗಳು ಮೇಕೆದ್ದಳಕ್ಕಾಗಲ್ಲ ಸರ್. ಆದ್ರೆ ಸಮಾಜದೊಳಗಡೆನಲ್ಲಿ ಓಡಾಡ್ಲೇಬೇಕು, ಗೊತ್ತಿಲ್ಲದಲೆ ಒಳಗೆ ಎಷ್ಟೇ ಚೂಜಿ ನುಂಗಿದ್ರು ನಗನಗ್ತಾ ಮಾತಾಡ್ತಾ ಇದ್ದಾನೆ ರೈತ, ಅದಕ್ಕೆ ಗೊತ್ತೇ ಆಗ್ತಾ ಇಲ್ಲ ಅವ್ರನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಐತೆ ಅದು ಅಂತ. ಬೋರ್ವೆಲ್ ಫೇಲ್ ಆದಾಗ ಸರ್ ನಾನು ಸುಮಾರು ಜನ ನೋಡಿದೆ, ನಂದು ಏನು ಬೋರ್ ಕೊರ್ಸೋದು ಬೇಕೇ ಬೇಡವೆ ಅನ್ನೋದಕ್ಕೆ ಅಡಿಕೆ ತೆಂಗು ದಿಬ್ಬುಗಳಿಗೆ ಹಾಕಿದ್ದಾರೆ ಸರ್, ಈಗೆಲ್ಲ ಹೊಲಗಳಿಗೆಲ್ಲ ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಸಂತೋಷ ಇದೆ, ಬೋರ್ವೆಲ್ ಅಲ್ಲಿ ನೀರಿದೆ ಸರ್, ಅದೇನಾರ ಕೈ ಕೊಟ್ರೆ ಅವ್ರು ಎಲ್ಲಿಂದ ತಂದು ಉಳಿಸ್ಕೋಬೇಕದ, ಮುಂದೊಂದು ದಿವಸ ಬರಗಾಲ ಬರಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಅದು ಗೊತ್ತಿಲ್ಲದಲೆ ಮಾಡ್ಕೊಂಡ್ಬಿಟ್ಟಿದೀವಿ, ಅದ್ರ ಸಿಕ್ಕುತ್ತೆ ಅಂತ ಮಾಡಿದ್ದಾರೆ ಸರ್. ಅದು ಬಹಳಷ್ಟು ತೊಂದರೆ ಆಗುತ್ತೆ. ಬೋರ್ವೆಲ್ ಅನ್ನು ನಾವು ಏನಾರ ಇನ್ನೂ ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ಕೊಂತ ಹೋದ್ರೆ ಸುಮಾರು ಜನಗಳು ಹೊಸಬರಿದ್ದಾರೆ, ಇನ್ನೂ ಬೋರ್ ಆಕ್ಸ ಅಂತಾರಿದ್ದಾರೆ, ಈಗಲೇ ಆಕ್ಸಿರೋರು ಆಕ್ಸ ಅಂತರ್ ಭೂಮಿ ನೀರನ್ನು ಈರಿದ್ದಾರೆ. ಯಾರು ಬೋರ್ ಹಾಕ್ಸಿಲ್ವೋ ಅವ್ರ ಭೂಮಿಯಾಗೂ ಏನ್ ನೀರೇನ್ ನಿಂತಿಲ್ಲ, ನಾವ್ ಹಾಕ್ಸಿಲ್ಲ ಅಂತ ನಮ್ ಜಾಗದಾಗ ಏನ್ ನೀರು ಹಂಗೆ ಸಂಗ್ರಹಣೆ ಇಲ್ಲ, ಭೂಮಿಯ ನೀರಿನ ಆಳತೆ ಕೆಳಕ್ ಹೋಗ್ತಾನೆ ಇದೆ ಸರ್, ಕೆಳಕ್ ಹೋದಂಗ್ ಹೋದಂಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಇದನ್ನ ನಿಭಾಯಿಸೋದ್ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ನಾನು ಬೋರ್ವೆಲ್ ಸಂಸ್ಕೃತಿ ಬೇಡ ಅದು ಅಂತ ನಾನು ನೀರು ಸಹ ಬಹಳ ಕಡಿಮೆ ರೀ, ಪ್ರಕೃತಿ ಒಳಗಡೆನಲ್ಲಿ ಎಲ್ಲದನ್ನು ಕಾಪಾಡೋ ಅಂತ ಶಕ್ತಿ ಇದೆ ಸರ್, ನಮಗೆ ತಾಳ್ಮೆ ಬೇಕು, ನಮಗೆ ಆ ಒಂದು ವ್ಯವಧಾನ ಇದ್ರೆ ಅದನ್ನ ನಿಜವಾಗ್ಲೂ ಕಣ್ತುಂಬ ನೋಡಬಹುದು ಸರ್, ನಾವ್ ಹೆಂಗ್ ಮಾಡ್ತಿದ್ರು ಹಿಂದಿಕ್ನವರು ಅನ್ನೋದನ್ನ. ಅವರೆಲ್ಲ ಬಳಕೆ ಮಾಡ್ತಕ್ಕಂಥ ವಸ್ತುಗಳಿದ್ವಲ್ಲ ಸರ್, ಅವೆಲ್ಲ ನಮ್ಮ ಸರಳತೆಗೆ ಪೂರಕವಾಗಿರ್ತಕ್ಕಂಥವಿದ್ದು ಸರ್, ನಾವು ಬಳಕೆ ಮಾಡೋವೆಲ್ಲವೂ ಸಹ ಹೈಫೈವ್ ಜೀವನದ್ದೇ, ಯಾವುದು ಕೇಳಿದ್ರು ಮಾರ್ಕೆಟ್ ಅಲ್ಲಿ ಇಷ್ಟೇ ಬೆಲೆ ಅಂತ ನಿಗದಿ ಮಾಡ್ಕೊಂಡ್ ಕುಂತಿದ್ದಾರೆ ಸರ್. ಆದ್ರೆ ರೈತರದೊಂದು ಬಿಟ್ಟು ಅವನಿಷ್ಟೇ ಅಂತ ಅವನು ಯಾವತ್ತು ಹೇಳಂಗೆ ಇಲ್ಲ ಸರ್. ಎಂತ ಅಪರೂಪದ ಬೆಳೆ ಸರ್, ಮೊನ್ನೆ ಕಣ್ಣಿಗೆ ಒತ್ತಿಕೊಂಡಂತ ಬೀನ್ಸ್ ಇದೆ 3-4 ರೂಪಾಯಿ ಕೆಜಿ ಅಂತ ಹೇಳ್ತಾರೆ ಸರ್. ಅವನ್ ಪಾಡ ಏನಾಗಬೇಕು, ಹೊಲಕು ಹೋಗಿ ಮುಟ್ಟಕ್ಕಾಗತ್ತ ಬೀನ್ಸ್ ಅವನು, ಎಷ್ಟು ಕಷ್ಟ ಆಗತ್ತೆ. ಟೊಮೊಟೊ ಈಗ ರೇಟ್ ಸಿಕ್ಕಿದೆ ಸರ್, ಈಗ ಸಿಕ್ಕಿರೋದೇ ಅಲ್ಲಿಗೋ ಯಾರಿಗೋ ಒಬ್ಬ 100ಕ್ಕೊಬ್ಬನಿಗೆ ಸಿಕ್ಕಿದೆ ಸರ್. ಜನ ಹೇಳ್ತಾರೆ ಮಾರ್ಕೆಟ್ ಗೆ ನೋಡಿ ಬೆಳೆ ಬೆಳಿಬೇಕು, ಇವರು ಒಂದೇ ತರದ ಬೆಳೆ ಬೆಳೀತಾರೆ, ಹಂಗಾಗಿ ಮಾರ್ಕೆಟ್ ಸಿಕ್ಕಲ್ಲ, ಎಲ್ಲಾ ತರದ್ದು ಬೆಳಿಬೇಕು ಅಂತ ಹೇಳ್ತಾರೆ ಸರ್. ಪ್ರಕೃತಿ ಹಾನಿಯಿಂದ ಬೆಳೆ ಫೇಲ್ ಆಗಿ ರೇಟ್ ಸಿಕ್ಕಿರೋದ್ ಬಿಟ್ರೆ ಅವನ ಬುದ್ಧಿವಂತಿಕೆಗೆ ಬೆಲೆ ಸಿಕ್ಕಿಲ್ಲ ಸರ್, ಶ್ರಮಕ್ಕೆ ಸಿಕ್ಕಿಲ್ಲ ಸರ್, ಸಿಕ್ಕಿಲ್ಲ. ಬೆಳೆ ಹಾನಿ ಆಯ್ತು, ರೋಗ ಆಯ್ತು, ಸಿಕ್ಕಬಟ್ಟ ಮಳೆ ಆಯ್ತು, ಹಂಗಾಗಿ ಬೆಲೆ ಸಿಕ್ತು, ಇಲ್ಲಾಂದ್ರೆ ಬೆಲೆನೇ ಸಿಗ್ತಾ ಇರಲಿಲ್ಲ ಸರ್. ಇದಕ್ಕೆ ಪರಿಹಾರ ಅಂತಂದ್ರೆ ನಮ್ಗೆ ಎಷ್ಟಾಗತ್ತ ಅಷ್ಟನ್ನ, ನಾವು ಎಷ್ಟು ಹತ್ತಿರದ ಮಾರ್ಕೆಟ್ಗೆ ಕೊಡುವಷ್ಟು ತರಕಾರಿಯನ್ನ ಕಡಿಮೆ ಜಾಗದಲ್ಲಿ ಬೆಳೆದ್ರೆ. ಪೂರ್ವಿಕರ ಗಾದಿ ಸರ್, ಅಪಾರದ್ದಂಗ್ ಬದುಕಲಿಲ್ಲ ಸ್ವಲ್ಪ ಇದ್ದಂಗೆ ಕೆಡ್ಲಿಲ್ಲ ಅಂತ. ನಿಜವಾಗ್ಲೂ ಕೆಡ್ದಂಗ್ ಬದುಕಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಭೂಮಿನಲ್ಲೇ ನಾವು ಕೃಷಿಯನ್ನ ಮಾಡ್ತೀನಿ ಅಂತ ಯಾರೇ ಬರಲಿ ಅವ್ರು ಯಾರು ಬರಲ್ಲ. ಯಾವ ತಂದೆ ತಾಯಿನೂ ಸಹ ಕೃಷಿಕಾಗುವಂತ ಯಾರು ಹೇಳಲ್ಲ. ಆದ್ರೆ ತಂದೆ ತಾಯಿಗಳು ಸಹ ಅದನ್ನ ಸ್ವೀಕಾರ ಮಾಡ್ಬೇಕು ಸರ್, ಸಮಾಜನೂ ಸ್ವೀಕಾರ ಮಾಡಬೇಕು. ಹಿರಿಯವರಾಗಿರೋಂಥವ್ರು, ನೌಕರ ವರ್ಗದವರು ಯಾರ್ಯಾರಿದ್ದಾರೆ, ಅವರೆಲ್ಲರೂ ಸಹ ಕೃಷಿಕನಿಗೆ ಅವನಾಗಿದ್ದಾನೆ ಅಂದ್ರೆ ಗೌರವ ಕೊಡೋ ಅಂತ ಮನಸ್ಥಿತಿ ಬರಬೇಕು ಅಂತ ನಂದು. ಅವನ್ ಕೃಷಿಕ ಅಂದೇಟಿಗೆ ಅವನೊಂದು ಸಪರೇಟ್ ಮೂಲೆಗೆ ಇಡ್ತಾ ಇದ್ದಾರೆ ಸರ್. ವಿಶೇಷವಾಗಿ ಅವನೊಂದು ಎತ್ಕಟ್ಟಿದ್ದಾನೆ ಅಂದ್ರೆ ನಿಂತು ನೋಡೋ ಅಂತಾನು ಇಲ್ಲ ಸರ್. ಅವನು ಒಂದು ಕಾರ್ ತಂದಾನೆ ಅಂದ್ರೆ ಬಂದು ನಿಂತ್ಕೊಂಡು ನೋಡ್ತಾರೆ, ಇದೀಗ ಹೊಸ ಕಾರ್ಗಳು ಯಾವ್ಯಾವ ಡಿಸೈನ್ ಬಂದವೆ ಅಂತ. ಅದು ಕೃಷಿಕನನ್ನ ಬಹಳ ಹಿಮ್ಮೆಟ್ಟಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹ ಯಾರು ಹೊಸದಾಗಿ ಕೃಷಿಕ ಹುಟ್ಟಿಗೆಂತಾನೆ ಸರ್, ನನಗಂತೂ ಅದೇ ಚಿಂತೆ ಆಗ್ತಾ ಇದೆ. ಅದೇನು ಕಷ್ಟ ಅಂತ ಅನ್ಸಲ್ಲ, ನನಗೆ ಗೊತ್ತಿರೋ ಹಂಗೆ ಕೃಷಿ ಕೆಲಸ ಕಷ್ಟ ಅದು ಅಂತ ಹೇಳ್ತಾರೆ ಸರ್. ಆದರೆ ಕಷ್ಟ ಅಂತ ಯಾವಾಗ ಅಂತಾರೆ ಅಂದ್ರೆ ದುಡ್ಡು ಸಿಕ್ಕಲಿಲ್ಲ ಅಂದಾಗ ಮಾತ್ರ ಹಂಗಂತಾರೆ ಸರ್. ದುಡ್ಡು ಸಿಕ್ಕಿದಾಗ ಅದು ಎಷ್ಟೇ ಕಷ್ಟ ಆದರೂ ಮಾಡಿರ್ತಾರೆ, ಅದಕ್ಕೆ ಬೆಲೆ ಸಿಕ್ಕಲಿಲ್ಲ ಅಂದಾಗ ನೊಂದ್ಕೊಂಡಾಗ ಕಷ್ಟ ಆಗಿರುತ್ತೆ. ಕೃಷಿ ಮಾಡಿದಾಗ ಕಷ್ಟ ಆಗಿರಲ್ಲ ಸರ್ ಅದು. ಹೌದು, ಅದು ಸಾಕಷ್ಟು ಜನಗಳಿಗೆ ಅನುಭವ ಆಗಿದೆ. ಇವತ್ತಿನ ದಿನಮಾನಗಳಲ್ಲಿ ಕೃಷಿಕನನ್ನ ಮತ್ತೆ ಹುಟ್ಟಿಸೋ ಅಂತ ಪ್ರಯತ್ನ ನಿಮ್ಮಂತ ಆಕಾಶವಾಣಿಯವರು ಮಾಡಬೇಕು ಅಂತ. ಕೃಷಿಕರಿಗೆ ಗೌರವ ಕೊಡ್ತಿದ್ದೀರಿ, ಬಹಳ ಸಂತೋಷ ಆಗ್ತಾ ಇದೆ ಸರ್. ನಾನು ಎಲ್ಲೂ ಏನು ಓಡಾಡಲ್ಲ, ಆದರೂ ಸಹ ನಾನು ಕೃಷಿಕರ ಪರವಾಗಿ ನಾವು ಮಳೆ ಆಶ್ರಿತ ಕೃಷಿನಲ್ಲಿ ಬೆಳೆ ಬೆಳೆದು ಜೀವನವನ್ನು ನಿರ್ವಹಣೆ ಮಾಡಬಹುದು ಅನ್ನೋದಾದ್ರೆ ಎಲ್ರಿಗೂ ಹೇಳೋದೇನು ಅಂದ್ರೆ, ಒಂದ್ ಸಾರಿ ಗಾಂಧೀಜಿನ ತಿರುಗಿ ನೋಡ್ರಿ, ಗಾಂಧೀಜಿ ಬದುಕನ್ನ ನೋಡ್ರಿ, ಅವಾಗ ಕೃಷಿ ಮಾಡಕ್ಕೆ ಸುಲಭವಾಗುತ್ತೆ ಅಂತ. ಇಲ್ಲದಂದ್ರೆ ಕಷ್ಟ ಆಗುತ್ತೆ ಸರ್ ಬೇರೆಯವ್ರನ್ನ ನೋಡಿದ್ರೆ. ಈಗ ನಿಮಗೆ ನೆಮ್ಮದಿ ಅಂತೂ ಕೂಡ ಸಿಕ್ಕಿದೆ ಇದರಿಂದಾಗಿ, ಎರಡನೇ ಮಾತಿಲ್ಲ, ನೆಮ್ಮದಿ ಬೇಕು. ನೆಮ್ಮದಿ ಅಷ್ಟೇ ಅಲ್ಲ, ನಮ್ಮ ಬದುಕು ಚೆನ್ನಾಗಬೇಕು ಅಂತ ಅಂದ್ರೆ ಕೈ ತುಂಬಾ ದುಡ್ಡು ಕೂಡ ಇರಬೇಕಾಗುತ್ತೆ. ಈ ಮಳೆಯಾಶ್ರಿತ ಕೃಷಿಗೆ ಬಂದ್ಮೇಲೆ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಹೇಗಿದೆ? ಮಳೆಯಾಶ್ರಿತ ಕೃಷಿಗಿಂತ ಮೊದಲು ಹೇಗಿತ್ತೋ ಈಗಲೂ ಹಾಗೆ ಇದೆ ಸರ್. ಯಾಕೆಂದ್ರೆ ಅವಾಗ ಆದಾಯ ಜಾಸ್ತಿ ಇತ್ತು, ಖರ್ಚು ಜಾಸ್ತಿ ಇತ್ತು. ಯಾವಾಗಲೂ ಒಂದ್ಸರಿ ಬಂದಂಗ ಆಗದು, ಅದು ನಿದ್ದೆಗಣ್ಣಲ್ಲಿ ಕನಸು ಕಂಡಂಗೆ, ಮಲಗಿದಾಗ ಕನಸು ಕಂಡಾಗ ಬಂದಿತ್ತು ಹೋಯ್ತು ಅಂತ. ಆ ತರದ ಘಟನೆಗಳು ಸಾಕಷ್ಟು ಆಗ್ಬಿಟ್ಟು ನನಗೆ. 88ನೇ ಇಸ್ವಿಯಿಂದ ಶುರುವಾಯ್ತು. 88ನೇ ಇಸ್ವಿಯಿಂದಲೂ ಸಹ ಸೋಲು ಗೆಲುವು ಸೋಲು ಗೆಲುವು ಏಳು ಬೀಳು ಆಗ್ತಾನೆ ಇತ್ತು. ನಾವ್ ಹಾಕಿದ ಸಂದರ್ಭದಲ್ಲಿ ಬಿದ್ದೋದ್ರೆ 3 ವರ್ಷ ಬೇಕು ಸರ್. 1 ವರ್ಷ ಬೆಳೆ ಫೇಲ್ ಆದ್ರೆ ಸುಧಾರಿಸಣಕ್ಕೆ 3 ವರ್ಷ ಬೇಕು. ಅದು ಗೊತ್ತಿಲ್ಲದಲೇ ನಾವು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಮಳೆಯಾಶ್ರಿತ ಕೃಷಿನಲ್ಲಿ ಆ ವರ್ಷದಕ್ಕೆ ಸರಿ ಹೋಗುತ್ತಷ್ಟೇ. ಹಂಗಂತ 1 ವರ್ಷದ ಜೀವನ ಮಾಡಬಹುದು, 3 ವರ್ಷದ ಆದಾಯ ಸಿಗಲ್ಲ. ಸಿಗುತ್ತೆ ಈರುಳ್ಳಿ ಈತ ಮಳೆಯಾಶ್ರಿತ ಮಾಡಿದಾಗ 3 ವರ್ಷ 4 ವರ್ಷಕ್ಕೊಂದ್ಸತಿ ಬೆಲೆ ಸಿಕ್ಕಾಗ ಅವನಿಗೇನೋ ಒಂದ್ ಸ್ವಲ್ಪ ಸಿಗಬಹುದು, 1 ವರ್ಷ 2 ವರ್ಷ. ಬಟ್ ಆರ್ಥಿಕ ಸ್ಥಿತಿಗತಿಗಳು ಮಾತ್ರ ಒಂದೇ ಸಮಕಿದೆ ಸರ್. ಅವಾಗ ಹೆಂಗಿತ್ತು ಈಗಲೂ ಹಾಗೆ ಇದೆ. ಅವಾಗಲೂ ಏನು ಅಂತ ಉತ್ತಮವಾದ ಸ್ಥಿತಿ ಏನಿರ್ಲಿಲ್ಲ. ನೀರಾವರಿ ಇದ್ದಾಗ ನಾನು ತುಂಬಾ ಉತ್ತಮವಾಗಿದ್ದೆ ಅಂತ ಹೇಳ್ಕೊಳ್ಳೋಷ್ಟು ಮಟ್ಟಕ್ಕೇನೋ ಇರ್ಲಿಲ್ಲ. ಈಗಲೂ ಹಂಗೇನಿಲ್ಲ. ಬೇಕು ಬೇಕು ಅಂದ್ರೆ ಯಾರು ಕೊಡ್ತಾರೆ ಸರ್? ಬೇರೆ ಪರ್ಯಾಯ ಮಾರ್ಗ ಏನು ಇಲ್ಲ ಅಂದ್ರೆ ಕೃಷಿ ಬಿಡಬೇಕಾಗತ್ತೆ. ಇದು ಜೀವನಕ್ಕಂತೂ ಆಗತ್ತೆ, ಅದಂತೂ ಶತಾಗತಿಯಾಗಿ ಬದುಕಬಹುದು. ಬೇಕಾದಷ್ಟು ಜನ ಬದುಕ್ತಾ ಇದ್ದಾರೆ, ಮಳೆ ಆಶ್ರಿತದಲ್ಲೇ ಬದುಕ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅಂತಲೇ ನಾನು ಇಲ್ಲಿಗೆ ಬಂದದ್ದು ಸರ್. ಮಳೆ ಆಶ್ರಿತೆಯಿಂದ ಬದುಕು ಕಟ್ಟಿಕೊಬಹುದು, ಅದರಲ್ಲೂ ಕೂಡ ಬದುಕಿದೆ ಬದುಕಿದೆ ಅಂತ ಕಟ್ಕೋಬಹುದು, ಚೆನ್ನಾಗಿ ಬದುಕಬಹುದು. ದುಡ್ಡು ಒಂದಷ್ಟು ಸ್ವಲ್ಪ ಕಡಿಮೆ ಆಯ್ತಾ ಅಂತ ಅಂದ್ರೂ ಕೂಡ ನೆಮ್ಮದಿ ಅಂತೂ ಇದೇ ಇರುತ್ತೆ. ಅಂದ್ರೆ ಅದರಲ್ಲಿ ನಾವು ಹೋಲಿಕೆ ಮಾಡಂಗಿಲ್ಲ ಸರ್. ನನಗೆ ಒಬ್ಬ ನೌಕರನಿಗೆ ಇನ್ನೊಬ್ಬನಿಗೆ ಅದು ಯಾವುದೇ ಕಾರಣಕ್ಕೂ ನಾವೇನೋ ಹೇಳ್ಬಹುದು ಅಷ್ಟೇ. ನಾವು ಅಷ್ಟೇ ದುಡ್ದಿದೀವಿ, ನಾವು ಹಂಗೆ ಇದೀವಿ, ನೌಕರಿಯರಷ್ಟೇ ಜೀವನ ಹಂಗಾಗಲ್ಲ ಸರ್. ಆದ್ರೆ ನಮ್ಮ ಸರಳತೆ ಯಾವಾಗ ಬಂತು ಅವನಂಗೆ ಇದೀವಿ ಅಂತ. ಅವ್ರು ಯಾರ್ಯಾರು ಜೀವನ ಹೆಂಗ್ ಮಾಡ್ತಿದಾರು, ಪ್ರೀತಿ ಮಾಡಕ್ ದುಡ್ಡು ಬೇಕಿಲ್ಲ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಕಷ್ಟ ಮಾಡಕ್ ದುಡ್ಡು ಬೇಕಿಲ್ಲ. ಬಟ್ ಹೈಫೈ ಜೀವನ, ಒಂದಿಷ್ಟು ಚಿನ್ನ, ಒಂದು ಮನೆ, ಒಂದು ಕಾರು, ಈ ತರದವನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲೇಬೇಕಾಗತ್ತೆ ಸರ್ ಕೃಷಿಕ. ಇಲ್ಲ ಅಂತಂದ್ರೆ ಆ ಕೃಷಿಯಲ್ಲಿ ನೋವು ಉಣ್ಬೇಕಾಗತ್ತೆ. ಅಥವಾ ಮುಂದಾಲೋಚನೆ ಇಟ್ಕೊಂಡು ಮುಂದೆ ಯಾವತ್ತೋ ಸಿಗುತ್ತೆ ಅಂತ ಈ ವರ್ಷ ಸಾಲ ಮಾಡಿದ್ರೆ ಇನ್ನು 10 ವರ್ಷ ಆದ್ರೂ ಅದು ಸಿಕ್ಕಲ್ಲ ಸರ್. ಆ ಯೋಗ ಅವನು ಹುಷಾರಾಗಿ ಕಾಲಿಟ್ಕೊಂಡು ಹೋಗ್ಬೇಕು. ಕೃಷಿಕ ಅಂತಂದ್ರೆ ತುಂಬಾ ಜ್ಞಾನಿ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಫೇಲ್ ಆಗ್ಬಿಡ್ತಾನೆ ಸರ್, ಸೋತ್ ಬಿಡ್ತಾನೆ. ಕೃಷಿಕ ಸೋಲ್ಬಾರ್ದು ಅನ್ನೋದಾದ್ರೆ ಸರಳತೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ದನಕರುಗಳು ಎಷ್ಟು ಕಟ್ಕೊಂಡಿದ್ದಾರೆ ಈಗ ಸರ್? ಈಗ ನನ್ನ ಹತ್ರ 5 ಇದಾವೆ ಸರ್. ಬೇಸಾಯದ ಒಂದ್ ಜೊತೆ, ಅದರ ಕರುಗಳು ಒಂದ್ ಜೊತೆ, ಒಂದ್ ಎಮ್ಮೆ ಹಾಲಿಗೆ ಅಂತ, ಒಂದ್ ಗಾಡಿ ಇದೆ ಎತ್ತಿನ ಗಾಡಿ. ದನಕರುಗಳು ಎಷ್ಟು ಮುಖ್ಯ ಕೃಷಿಗೆ? ಹೆಚ್ಚು ಕಡಿಮೆ ಗಂಡನಿಗೆ ಹೆಂಡತಿ ಎಷ್ಟು ಮುಖ್ಯನೋ, ಕೃಷಿಕನಿಗೆ ದನಕರುಗಳು ಅಷ್ಟೇ ಮುಖ್ಯ ಸರ್. ವಿಶೇಷವಾಗಿ ದನಕರುಗಳು ಇದ್ದಾಗ ಮನುಷ್ಯನ ಕೋಪ ತಾಪಗಳು ಕಡಿಮೆ ಆಗ್ತವೆ ಸರ್. ಅವನ ಮನಸ್ಸಿಗೆ ಅವನ್ ನೋಡಿದಾಗ, ಅವು ಮೇದಾಗ, ಅವು ಕರೆದಾಗ ಬಂದಾಗ, ಇದನ್ನೆಲ್ಲ ನೋಡ್ತಾ ಇರ್ತಾನೆ ಸರ್. ಕರು ಹಾಕಿದಾಗ ಅವನ್ನ ಶುಶ್ರೂಷೆ ಮಾಡೋದು, ಇದೆಲ್ಲ ವಿಶೇಷವಾಗಿ ಮನೆಯಲ್ಲಿ. ಮಕ್ಳ ಬಗ್ಗೆ ನಾವು ಈಗ ಬಾಣಿತನ ಮಾಡಬೇಕು ಅಂದ್ರೆ 1-2 ಅವಕಾಶ ಸಿಗುತ್ತೆ. ಆದ್ರೆ ದನಗಳಿಗೆ ಆದ್ರೆ 10-15 ಅವಕಾಶ ಸಿಗುತ್ತೆ. ಈ ಕರು ಹಾಕಿದೆ, ಹಾಲು ಈಗ ಕರಿತಾ ಇದಾವೆ, ಏನೋ ಒಂದು ಖುಷಿ ಸಂಭ್ರಮ. ಇಂಥದನ್ನೇ ನಾವು ನೋಡ್ಕೊಂಡು ನನ್ನ ಕೃಷಿ ಬದುಕನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಏನ್ ಸಂಪೂರ್ಣ ಸಾವಯವದಲ್ಲಿ ಮಾಡ್ತೀರೋ ಹೇಗೆ ಸರ್? ನಮ್ದು ಸಾವಯವನೇ ಹೆಚ್ಚು ಕಡಿಮೆ. ಯಾಕಂಗಾಗತ್ತೆ ಅಂದ್ರೆ ನಾನು ಮಂದೆ ನಿಲ್ಲಿಸ್ತೀನಿ ಸರ್, ಕುರಿ ಮಂದೆ. ಅವರು ಬೇಸಿಗೆನಲ್ಲಿ ಏನು ಮುಂಗಾರು ಮಳೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ 8-10 ವರ್ಷದಿಂದಲ್ವೇ. ನನ್ನ ಭೂಮಿನಲ್ಲಿ ಯಾವಾಗ್ಲೂ ಕುರಿ ಪಿಸ್ಕೆ ಯಾವಾಗ್ಲೂ ಇರುತ್ತೆ, ಅದು ಗಂಜ ಇತ್ತೆ, ಅದ್ರ ಕತ್ತಿ ಇರ್ತವೆ, ಕತ್ತೆ ಗಂಜು ತುಂಬಾ ಶ್ರೇಷ್ಠ. ಹಂಗಾಗಿ ನನಗೇನು ಸಿಮೆ ಗೊಬ್ಬರದ ಅಗತ್ಯತೆ ಬರಲ್ಲ ಸರ್. ಹಂಗಾಗಿ ನಾನು ಸಾವಯವ ಅನ್ನೋದಕ್ಕಿಂತಲೂ ನನಗೆ ಬೇಕಾಗಿಲ್ವಲ್ಲ ಅಂತದ್ದು. ಪ್ರತಿಯೊಬ್ಬರಿಗೂ ಬೇಕಾಗಲ್ಲ, ಆ ರೀತಿ ನೆಲನ ಅದ ಮಾಡಿಕೊಂಡ್ರೆ. ನನಗೆ ಶೇಂಗಾ ಹಾಕಿದೀನಿ, ಬರೇ ಬೀಜ ಹಾಕಿದೀನಿ, ಈಗೆಲ್ಲ 2 ಸಲ ಎಡಕುಂಟೆ ಹೊಡೆದಿದ್ದೀನಿ, ನನ್ಗೇನ್ ಗೊಬ್ಬರ ಕೊರತೆ ಐತೆ ಈ ಶೇಂಗಕ್ಕೆ ನಂಗೆ ಕಾಣ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಸಿದೆ ಸರ್. ಅದೇ ಒಂದು ಅಂದಿ ಕಾಟ ಒಂದಿದೆ, ಅದು ಅಂದಿ ಕಾಟ ಕಾಯದು ತರಕಾರಿ ಬೆಳೆಗಳಿಗೆ ಮತ್ತೆ ಎಲ್ಲ ಬೆಳೆಗೂ ಕೂಡ ಹಾನಿ ಮಾಡುತ್ತೆ ಸರ್. ಸುತ್ತ ಒಂದಿಷ್ಟು ಲೈಲಾನ್ ಬಲೆ ಬರುತ್ತೆ, ಸುತ್ತ ಹಾಕೊಂಡು ಒಂದು ತಿಂಗಳು ಕಾಯದು ಅದು ಬರತನಕ, ಅದು ಒಂದು ಒಳ್ಳೆ ಅನುಭವ. ಜೊತೆಗೆ ನಮಗೆ ಅದೇ ಹಿಂಗೆ ರೇಡಿಯೋ ಕಾರ್ಯಕ್ರಮ ಕೇಳ್ತಿರ್ತೀವಿ, ಅಲ್ಲಿ ಹೊಲದಲ್ಲೇ ಹಾಕೊಂಡು ಕಾರ್ಯಕ್ರಮ ಕೇಳಿಕೊಂಡು ಅವತ್ತಿನ ಕಾಲ ಮಾಡ್ತೀವಿ ನೈಟ್ ಎಲ್ಲ. ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡುವಾಗ ತುಂಬಾ ಜನ ನಮ್ಮನ್ನು ಗಮನಿಸ್ತಾರೆ, ನೋಡ್ತಾರೆ. ಅನ್ನ ಅಂತವ್ರು ಆಡ ಅಂತವ್ರು ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಬೋರ್ವೆಲ್ ಇತ್ತು ಎರಡು ನಿಮ್ದು, ಚೆನ್ನಾಗಿ ನೀರು ಬರ್ತಾ ಇತ್ತು, ಆದ್ರೂ ಬಿಟ್ಬಿಟ್ರು ದಿನೇಶ್ ಅವರು. ಏನು ಇವರು ಬದುಕಬೇಕು ಅಂತ ಅನ್ಕೊಂಡವ್ರು, ಏನ್ ಅನ್ಕೊಂಡವ್ರೆ ಅಂತ ಹೇಳಿ ಅನ್ನ ಅಂತ ಮಾತುಗಳು ಬಂದಿರುತ್ತೆ. ಹೇಗಿತ್ತು ನಿಮ್ಮ ಊರಿನವರ ಪ್ರತಿಕ್ರಿಯೆ? ಸರ್, ಸುಮಾರು ಜನ ಹೇಳ್ತಾರೆ ತುಂಬಾ ಚೆನ್ನಾಗಿ ಕಷ್ಟಪಡ್ತಾನೆ, ಇವನಿಗೊಂದು ಬೋರ್ವೆಲ್ ವ್ಯವಸ್ಥೆ ಇದ್ದಿದ್ರೆ ಅದು ಬೋರ್ವೆಲ್ ನಿಂತಿದೆ ಅಂತ ಮಾಡಿಕೊಂಡಿರ್ತಾರೆ ಜನ. ಬೋರ್ವೆಲ್ ಆನ್ ಆಗುತ್ತೆ, ಅದು ಓಡುತ್ತೆ ನೀರು, 1 ಇಂಚ್ 1.5 ಇಂಚ್ ಬರುತ್ತೆ. ಒಂದ್ ಬೋರ್ವೆಲ್ ವ್ಯವಸ್ಥೆ ಇದ್ರೆ ತುಂಬಾ ಚೆನ್ನಾಗಿ ಬೆಳೆ ಬೆಳೆಯನು. ಅದಕ್ಕಿಲ್ಲ ಸ್ವಾಮಿ, 15 ವರ್ಷ 20 ವರ್ಷ ನಾವು ಬೋರ್ವೆಲ್ ನಲ್ಲಿ ಬೆಳೆ ಬೆಳೆದಿದೀವಿ, ಅದ್ರ ಕಷ್ಟ ಸುಖ ನೋಡಿದೀವಿ, ಹಂಗಾಗಿ ಬೋರ್ವೆಲ್ಲೇ ಬೇಡ ಅಂತ ನಿಗ್ರಹಿಸಿದೀವಿ ನಾವು, ಈಗ ಬೋರ್ವೆಲ್ ನ ಅವಶ್ಯಕತೆ ಇಲ್ಲ ಅಂತ ಸುಮಾರು ಜನಗಳು ಕೇಳ್ತಾರೆ. ಇಷ್ಟೊಂದೆಲ್ಲ ಕೆಲಸ ಮಾಡ್ತೀಯಾ, ಇಷ್ಟೊಂದು ಎಫರ್ಟ್ ಹಾಕ್ತೀಯಾ, ನಿನಗೊಂದು ಬೋರ್ ಯಾಕೆ ಹಾಕ್ಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಇಲ್ಲಪ್ಪ, ಯಾರು ಹೇಳಿದ್ದು, ಬೋರ್ವೆಲ್ ಇದೆ ನೋಡಲ್ಲಿ, ನಾನು ಉಪಯೋಗಿಸ್ತಾ ಇಲ್ಲ. ಬಟ್ ಅದು ಒಂದ್ಸತಿ ಕೈ ಹಾಕಿದ್ರೆ ಸರ್ ಅದು ತುಂಬಾ ನಮ್ಮನ್ನ ನೆಶೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ, ಶೋಷಣೆ ಮಾಡ್ಬಿಡುತ್ತೆ, ಶೋಷಣೆ ಮಾಡುತ್ತೆ. ಅವರು ಹೆಚ್ಚು ಕಡಿಮೆ ನಾನು ನೋಡಿದೀನಿ, ಎಷ್ಟಾರ ಖರ್ಚಾಗ್ಲಿ 100 ರಿಂದ 500 ಅಡಿ 500 ರಿಂದ 1000 ಅಡಿ ಮುಟ್ಟಿರೋರನ್ನ ನೋಡಿದೀನಿ ಸರ್. ಹೌದು, ಅವಾಗ ಅವ್ರಿಗೆ ಆಗ ಕಷ್ಟ ಮನೆ ಒಳಗೆ ಆಗ್ತಿರುತ್ತೆ ಸರ್, ತಳಮಳ ಗೊತ್ತಾಗಲ್ಲ. 1000 ಅಡಿ ಕೊರ್ಸಿರೋದ್ ಮನೆ ಒಳಗೆ ಏನಾಯಿದೆ ಅನ್ನೋದನ್ನ ಯಾರು ನೋಡಿಲ್ಲ. ಹೌದು, 1000 ಅಡಿ ಕೊಡದವ್ರೆ ಅನ್ನೋದು ಒಂದು ದೊಡ್ಡದಾಗ, 1000 ಅಡಿ ನೀರ್ ಬಿತ್ತು ಸಖತ್ತ ಬಿತ್ತು ಅಂತ ಹೇಳ್ತಾರೆ ಸರ್. ಅದರ ಹಿನ್ನೆಲೆ ನೋಡಿದ್ರೆ, ಅವ್ರ ಮನೆ ಹಕ್ಕು ನೋಡಿದ್ರೆ, ಅವ್ರ ಮನೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಇದು ಯಾಕಾರ ಬೇಕಾಗಿತ್ತು ಅಂತ ಅದ್ರ ಕಟ್ಕೊಂಡ್ಬಿಟ್ಟಿದೀವಿ. 1000 ಅಡಿ ಕೊರಿಸ್ಬೇಕು, ತೋಟ ಉಳಿಸ್ಕೋಬೇಕು, ಹೋರಾಟ ಮಾಡ್ತಿದ್ದಾರೆ ಸರ್. ಈಗ ನಮಗೆ ಮಳೆ ಬರಲಿಲ್ಲ ಅಂತ ಅಷ್ಟೇ ಅನ್ಸುತ್ತೆ ಸರ್. ಹೌದು, ಆ ಬೋರ್ವೆಲ್ ಹಾಕ್ಸ್ದವನಿಗೆ, ಅಷ್ಟೊಂದು ಖರ್ಚು ಮಾಡಿದವನಿಗೆ, ಸಾಲ ತೀರ್ಸೋದು ಒಂದು, ಬೆಲೆ ಬರಲಿಲ್ಲ ಅಂತಂದ್ರೆ ಅವ್ನ ಪಾಡೇನಾಗ್ಬೇಕು ಸರ್. ಅಷ್ಟೊಂದು ಸಾಲ ಮಾಡಿರ್ತಾನೆ, ಯಾರಿಗೋಸ್ಕರ ಮಾಡಿರ್ತಾನೆ ಸರ್? ಅವನು ತೆಗೆದು ಮಾರ್ತಾನೆ, ಎಲ್ಲರಿಗೂ ಸಮಾಜಕ್ಕೆ ಕೊಡ್ತಾನೆ, ಅವನು ಕಷ್ಟ ಯಾರು ಹೊರ್ತಾರೆ? ಹಂಗಾಗಿ ನಾನು ಇದನ್ನ ಬಹಳ ಯೋಚನೆ ಮಾಡಿ ಕ್ರಮ ಸಹಿತ ಜೀವನ ಮಾಡೋದ್ರಲ್ಲಿ ಸಿಗ ಆನಂದ, ನಮಗೆ ಬೇರೆ ಬೇರೆ ಆಲೋಚನೆಗಳೇ ಕಡಿಮೆ ಆಗ್ತಾವ ಸರ್. ಸಿಕ್ಕಾಪಟ್ಟಾಗ ಯಾರ್ಯಾರು ಮಾಮೂಲಿ ಕೃಷಿಕರು ಕೆಲಸ ಮಾಡ್ತಾ ಇದ್ರು, ಅವ್ರ ಮನೆತನದ ಬಗ್ಗೆ ಮಾತ್ರ ಯೋಚನೆ ಮಾಡಕ್ ಟೈಮ್ ಇತ್ತು ಸರ್. ಆರಾಮಾಗಿ ಜೀವನ ಮಾಡ್ಬೇಕಾದ್ರೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಫ್ರೀ ಆಗಿರ್ತಾರೆ, ಎಲ್ಲ ಯೋಚನೆ ಮಾಡ್ತಾರೆ. ಅದನ್ನೆಲ್ಲ ನಿಭಾಯಿಸಕ್ ಆಗಲ್ಲ, ಮನೆ ನಿಭಾಯಿಸಬಹುದು. ನಿಮ್ಮನ್ನ ಅನುಸರಿಸುವಂತವ್ರು ಕೂಡ ಇದ್ದಾರೆ? ಕನಿಷ್ಠ ನಮ್ಮೂರಲ್ಲೇ ಒಂದ್ 4-5 ಜನ ಮಾಡಿದ್ದಾರೆ ಸರ್. ನಮ್ಮ ಪೂರ್ವಿಕರ ಕಾಲದಿಂದ ಶಾಂತಯ್ಯ ಅಂತ ಒಳ್ಳೆ ಆರಂಭಿಸ್ತರು ಸರ್. ಅವ್ರು ಒಳ್ಳೆ ದನ ಸಾಕ್ತಾರೆ, ಅವ್ರು ನೋಡಿದ್ರೆ ಎಲ್ಲರೂ ಸಾಕಬೇಕು ಅನ್ಸುತ್ತೆ, ಕೃಷಿ ಹಿಂಗೆ ಮಾಡ್ಬೇಕು ಅನ್ಸುತ್ತೆ ಅಂತ ಅದ್ಭುತವಾದ ಬೆಳೆಗಾರ ಸರ್. ಸಾಕಷ್ಟು ಜನ ನನಗೆ ಗೊತ್ತಿಲ್ದಂಗೆ ಕಾಂಟ್ರಾಕ್ಟ್ದಾರರು, ಇಲ್ಲೇ ನಿಮಗೆ ಹಾಸನದವರೇ ಒಬ್ರು ಪರಿಚಯ ಆದ್ರು, ಅವ್ರು ಕಾಂಟ್ರಾಕ್ಟ್ದಾರರು, ಅವರು ಯೋಗೀಶ್ ಅಂತ, ನನ್ನ ಕೃಷಿಗೆ ಬಂದು ನೋಡಿ ಅಷ್ಟು ಖುಷಿ ಪಟ್ರು, ಹೌದಾ ನಾನು ಬೆಳೆಯ ಕೃಷಿ ಇಷ್ಟೊಂದು ಘನತೆಯನ್ನ ಇಟ್ಕೊಂಡಿದೆ ಅಂತಂದದ್ದು ಅಂತಾರೆಲ್ಲ ಬಂದು ಬಂದು ನೋಡ್ಕೊಂಡು ಹೋದಾಗ. ಮಂಗಳೂರಲ್ಲಿ ಒಬ್ರು ಇದಾರೆ ಬಸುಕುಮಾರ್ ಅಂತ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ಅವ್ರು ಯಾವಾಗ್ಲೂ ಕೇಳಿ ಮಳೆ ಬಂತ, ಬೆಳೆ ಹೆಂಗಿದೆ. ಇಂಥವ್ರು ನಮ್ಮನ್ನ ಅರಸ ಅಂತವ್ರು ಆರೈಸ ಅಂತವ್ರಿದ್ದಾರೆ. ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ದೇವರಾಜ್ ಇದಾರೆ, ನಾನು ಬೆಳೆ ಬೆಳೆದಿದ್ದೀನಿ ಅಂತಂದ್ಬಿಟ್ರೆ ಅವ್ರಿಗೆ ಅಷ್ಟು ಸಂತೋಷ ಆಗ್ತಿರುತ್ತೆ. ಸುಮಾರು ಜನ ಫೋನ್, ಈ ಸತಿ ಹೆಂಗಿದೆ ಬೆಳೆ, ಬೆಲೆ ಹೆಂಗಾಯ್ತು, ನಂದೇನಾರ ಲಾಸ್ ಆಯ್ತು ಅಂದ್ರೆ ಅವ್ರಿಗೆ ಕಷ್ಟ ಬಂತೇನೋ ಅನ್ನೋಷ್ಟು ನೊಂದ್ಕಂತಾರೆ. ಇಂಥವರೆಲ್ಲ ನನ್ನ ನಿಂದಿದ್ದಾರೆ, ಬಹಳ ಖುಷಿ ಆಗ್ತಿರುತ್ತೆ. ಈ ಕೃಷಿ ನಾನು ಅದ್ಭುತವಾದ ದೇವರ ಕಾರ್ಯಕ್ಕೆ ನಾನು ಕೈ ಜೋಡಿಸಿದ್ದೀನಿ ಅಂತ ಅನ್ನಿಸ್ತು. ಬಂದ್ರು ನಂದೆ, ಬರೆದ್ರು ನಂದೆ, ಆ ರೀತಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನೀವು ನಮ್ಮ ಆಕಾಶವಾಣಿಯ ಒಳ್ಳೆ ಕೇಳುಗರು ಕೂಡ ಹೌದು, ಎಷ್ಟು ವರ್ಷದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ, ಏನು ಅನ್ಸುತ್ತೆ ಆಕಾಶವಾಣಿಯ ಬಗ್ಗೆ? ಸರ್, ನಾನೊಂದು 4-5 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್, ತುಂಬಾ ಖುಷಿಯಾಗುತ್ತೆ. ನನ್ನ ಎಲ್ಲ ಸಂಬಂಧಿಕರು ಫೋನ್ ಮಾಡ್ತಾ ಇರ್ತಾರೆ, ಅವ್ರು ಮಾತಾಡೋದ್ ಕೇಳಬೇಕು ಅನ್ಸುತ್ತೆ. ಅವಾಗ ಮತ್ತೆ ನಾವು ಫೋನ್ ಮಾಡಿ ಕೇಳ್ತೀವಿ, ನನ್ನ ಫೋನ್ ಆಕಾಶವಾಣಿಲಿದ್ದೆ ಮಾತಾಡಿ ಕೇಳ್ತಾ ಇದ್ದೆ ರೇಡಿಯೋನ, ನೀವು ಮಾತಾಡಿರಿ ಅಂತ, ಅವ್ರಿಗೂ ಖುಷಿಯಾಗುತ್ತೆ. ಜೊತೆಗೆ ನಮಗೆ ಸುಮಾರು ಜನ ಪರಿಚಯನೂ ಆದ್ರು ಆಕಾಶವಾಣಿಯಿಂದ ಮೂಲಕ. ಈಗ ನಮ್ಮ ಓಂಕಾರಪ್ಪ ಅಂತ ದುಮ್ಮೇನಹಳ್ಳಿ ಅವರು ತುಂಬಾ ಶ್ರಮಜೀವಿ ಸರ್, 3 ಜನ 4 ಜನ ಕೆಲಸ ಮಾಡಿದಷ್ಟು ನನಗೆ ಆಶ್ಚರ್ಯ. ನಾನು ಯಾವಾಗ ಇವ್ರಂಗ್ ಕೆಲಸ ಮಾಡೋದು ಅಂತ ಹೇಳಿ ಅವ್ರನ್ನ ಹೋಗಿ ನೋಡ್ಕೊಂಬಂದೆ. ಅವ್ರು ಹೇಳಿದ್ರು, ಏನಪ್ಪ ಸೊಪ್ಪೆ ಕೊಯ್ದು ಬವಣೆ ಒಟ್ಟಿರೋ ನೋಡಕ್ ಬಂದಿರಾ ಅಂತ, ಇದು ಅಪರೂಪದ ಕೆಲಸ, ಕಾರ್ ಬೇಕಾದ್ರೆ ಯಾರು ಬೇಕಾದ್ರೆ ತರಬಹುದು, ಹಿಂಗ್ ಕೊಯ್ದು ಒಬ್ಬನೇ ಮಾಡಿ ನಿಲ್ಲಿಸಿದಾನೆ ಅಂತಂದ್ರೆ ಅದು ಅಪರೂಪವಾದ ಶಕ್ತಿ ಇರನಿ ಮಾತ್ರ ಸಾಧ್ಯ ಅಂತ. ನಾನು ಒಂದು ಇದಕ್ಕೆ ಹೋಗಿದ್ದೆ ಸರ್, ಸೊಲ್ಲಾಪುರಕ್ಕೆ ಹೋಗಿದ್ದೆ ಸಿದ್ದರಾಮೇಶ್ವರ ಜಯಂತಿ ನೋಡಕ್ಕೆ ಅಂತ. ಇದ್ರಿಗೊಬ್ಬ 27 ರಾಸ್ ದನ ಹೊಡ್ಕೊಂಡ್ ಬರ್ತಾ ಇದ್ದ. ಅವಾಗ ಯಾರ ಅಣ್ಣ ಇವು ಅಂತ ಕೇಳಿದೆ. ನಮ್ಮವ ಕಣಪ್ಪ ಅಷ್ಟುವೆ ಅಂತ. ಆಮೇಲೆ ನನಗೆ ಬಹಳ ಆಸಕ್ತಿ ಮೂಡ್ತು. ಬೆಳಗ್ಗೆ ಮತ್ತೆ ಊರಿಗೆ ಬಂದು ನಮ್ಮ ಸ್ನೇಹಿತರೆಲ್ಲ ಇದ್ರು, ಇವನೇನಪ್ಪ ದನಿನರ್ನೆಲ್ಲ ಹಿಂಗ್ ಮಾತಾಡಿಸಿ ನಿಂತ್ಕಂತಾರೆ ಎಂತಕಬಾರದು ಅಂತೇಳಿ ಊರಿಗೆ ಬಂದು ಮತ್ತೆ ಅವ್ರ ಮನೆಗೆ ಹೋದೆ. ಅವ್ರ ಮನೇಲಿ ಕಾಫಿ ಕುಡ್ಕೊಂಡು, ಹೆಂಗ್ ಮಾಡ್ತೀರಣ್ಣ ಇಷ್ಟೊಂದು ದನ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ, ಹಾಗಲ್ಲ ಅಂತಾರೆ, 3 ರಾಸಿದ್ರೆ ಒಂದ್ ಮಾರ್ಬೇಕು ಅಂತಾರೆ, ನೀವು 28 ರಾಸ್ ಹೆಂಗ್ ಸಾಕಿದೀರಾ ಅಂತ ಕೇಳಿದೆ ಅವ್ರನ್ನ. ಇಲ್ಲ ಕಣಪ್ಪ ನಾನೇ ಹೊಡ್ಕೊಂಡು ಹೋಗ್ತೀನಿ, ಕೆರೆ ಒಳಗೆ ಹೋಗಿ ಮೇಯಿಸ್ಕೊಂಬತ್ತೀನಿ, ಮತ್ ಬೇಸೆ ಯಾರು ಮಾಡ್ತಾರೆ ಅಂತ ಕೇಳಿದೆ. ನಾನೇ ಮಾಡ್ತೀನಿ ಕಣಪ್ಪ, 6 ಗಂಟೆಗೆ ಎದ್ದು ಹೋಗ್ತೀನಿ ಸಗಣಿ ಮನೆ ಹಾಕಿ ಅಂತಾರೆ, 10:30 ಗೇಯ್ಕೊಂಡ್ ಬತ್ತೀನಿ ನಾನು ಅಂತ. ಮತ್ತೆ 2 ಜೊತೆ ಎತ್ತಿ ಯಾಕೆ ಅಂತ, ಅದು ಬೇಸೆ ಗೇಯ್ಬೇಕಾರೆ ಓರಿ, ಬಿತ್ತಬೇಕಾರೆ ಎಡಕುಂಟಿಗೆ ಹಸುಗಳು, ಬಹಳ ಫಾಸ್ಟ್ ಆಗುತ್ತೆ ಅಂತ ಹೇಳಿ ಆತರ ಮಾಡ್ಕೊಂಡಿದೀನಿ. ಅವರು ತುಂಬಾ ವಿಶೇಷವಾಗಿ ತುಂಬಾ ಕುಟುಂಬವನ್ನ ಇಷ್ಟಪಡೋಂತ ಜನ. ನಮ್ಮ ಅಕ್ಕಾರಿದ್ದಾರೆ ನನಗೇನು ಬಲಗೈ ಇದ್ದಂಗೆ, ನನ್ನ ತಮ್ಮ ಇದ್ದಾನೆ, ಆ ಟೈಮ್ನಾಗ ಎಲ್ಲ ಸೇರ್ಕೊಂತೀವಿ. ತುಂಬಾ ಕುಟುಂಬ ಇರೋದು ಬಹಳ ಅಪರೂಪ ಇದಾವೆ, ಈಗ ಎಲ್ಲೂ ಯಾರು ಇಲ್ಲ ಸರ್, ಈಗ ಎಲ್ಲ ಬೇರೆ ಬೇರೆ ಆಗಿ ಒಬ್ಬೊಬ್ರೆ ಗಂಡ ಹೆಂಡತಿ ಮಕ್ಕಳ ಇದಾರೆ, ಮಗನೊಬ್ಬರನ್ನ ಓದ್ಸ ಅಂತ ಕಾರ್ಯದಲ್ಲಿ ಕೈಗೊಂಡಿರ್ತಾರೆ. ಏನ್ ಕೃಷಿ ಮಾಡಕ್ ಹೋದ್ರು ನಮ್ ಕೈಗೊಂದು ಆಳ್ ಸಿಕ್ಕಲ್ಲ. ಇಂಥ ಪರಿಸ್ಥಿತಿಲಿ ವಿಶೇಷವಾಗಿ ದನ ಸಾಕರು ಇವರೆಲ್ಲ ಪರಿಚಯ ಆಗಿದ್ದು ಈ ತರ ಆಕಾಶವಾಣಿ ಮೂಲಕ. ಆಮೇಲೆ ಜನರಲ್ ಆಗು ಒಂಥರ ಕ್ವಿಜ್ ದರ್ಕ್ ಇರುತ್ತೆ, ರಸಪ್ರಶ್ನೆಗಳಿರ್ತವೆ, ಅಂತ್ಯಾಕ್ಷರಿ ಇರುತ್ತೆ. ನಿಮ್ಮದು ವಿಶೇಷ ಅಂತಂದ್ರೆ ಹಾಡು ನಮಗೂ ಹಾಡಕ್ ಬರುತ್ತೆ, ಆ ಟೈಮ್ ನೀವು ಕೇಳಿದಾಗ ಬರಲ್ಲ, ಎಷ್ಟು ನಮಗೆ ಸಂತೋಷ ಆಗ್ತಿರುತ್ತೆ. ಬೇರೆ ಬೇರೆಲ್ಲ ತೊಡರಿಸ್ತಾ ಇರ್ತಾರೆ, ಇವತ್ತಾರಿ ಚೆನ್ನಾಗಿ ಹೇಳಿರು, ಇವತ್ತಾರು ತೊಡರಿಸಿದ್ರು ಅಂತ ಕೇಳ ಅಂತದ್ದು ಬಹಳ ವಿಶೇಷವಾಗಿ ಆಸನ ಆಕಾಶವಾಣಿ ನಮಗೆ ಚೆನ್ನಾಗ್ ಬರುತ್ತೆ ಸರ್. ಇದಕ್ಕೆ ಕೆಲವು ಸತಿ ಫೋನು ಮಾಡಿದೀನಿ ನಾನು ಆಕಾಶವಾಣಿ, ಇದಕ್ಕೆ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ಕೆ. ಅದೇ ಡ್ರಿಪ್ಗೆ ಅಂತ ಈಗ ಒಂದು 10 ವರ್ಷದ ಹಿಂದೆನೆ ಫೋನ್ ಮಾಡಿದ್ದೆ, ಡ್ರಿಪ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಒಂದು ಸಂದರ್ಶನ ಇತ್ತು. ಕೆಲವೊಂದೆಲ್ಲ ನಮಗೆ ಉತ್ತರ ಸಿಕ್ಕಿದೆ, ಬಟ್ ನಮಗೆ ಭೂಮಿಲೇ ಸಿಕ್ತಕ್ಕಂತ ನಮಗೆ ಆದ ಅನುಭವಗಳಿದವಲ್ಲ ಅವು ಎಲ್ಲೂ ಸಿಕ್ಕಲ್ಲ ಸರ್, ಫೋನಲ್ಲಿ ಎಲ್ಲಿ ಯಾವ್ದ್ರಾಗೂ ಸಿಗಲ್ಲ. ನಾವು ಕೃಷಿಕನಾಗಿ ಪ್ರತಿ ದಿವಸನೂ ಸಹ ಹೊಸ ಹೊಸ ಅನುಭವನ ಕಾಣ್ತಾ ಇದ್ದೀನಿ ಸರ್. ನಾವೇನ್ ಹೋದ ವರ್ಷ ಮಾಡಿದೀನಿ, ಈ ವರ್ಷ ಬೇರೆ ಅನುಭವ. ಅದು ಮಾಡಿದ್ದ ಪಾಠನೇ ಮಾಡ್ತಾರೆ, ಸ್ಕೂಲಲ್ಲಿ ಮಾಡ್ತೀವಿ ಇದು 1ನೇ ಕ್ಲಾಸ್ಗೆ ಇದೇ ಪಾಠ ಇರುತ್ತೆ, ಆದ್ರೆ ಕೃಷಿನಲ್ಲಿ ಆ ಪಾಠ ಇರಲ್ಲ, ಬೇರೆ ತರಕ್ ತೋರಿಸುತ್ತೆ. ಪ್ರತಿ ವರ್ಷ ಸಿಲೆಬಸ್ ಚೇಂಜ್ ಆಗುತ್ತೆ ಸರ್, ಆ ಸಿಲೆಬಸ್ ಗೆ ಹೊಂದ್ಕೊಂಡು ಹೋಗೋದೇನಿದೆ, ಅನುಭವ ಪಡ್ಕೊಂಡು ಹೋಗೋದೇನಿದೆ. ಪ್ರತಿ ಒಂದು ಹೆಚ್ಚು ಕಡಿಮೆ 35 ವರ್ಷದ ಅನುಭವ ಇರೋ ಕೇಳಿರು ಸಹ ಹಿಂಗ್ ಯಾವಾಗ್ಲೂ ಆಗಿರ್ಲಿಲ್ಲಪ್ಪ ಅಂತ ಹೇಳ್ತಾರೆ ಸರ್. ಹೌದು, ವಿಶೇಷವಾದ ಅನುಭವ, ಹೊಸ ಹೊಸ ಅನುಭವಗಳು ಆಗ್ತಾ ಇರ್ತವೆ, ಹೊಸ ಹೊಸ ಅದ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋದು ಸರ್, ಈ ವರ್ಷ ಏನಾಗಬಹುದು ಅಂತ. ನಾನು ಹಂಗಾಗಿ ಮಾಡಿದ್ದೆ ಮಾಡ್ತಾ ಇಲ್ಲ ಸರ್, ಬೇರೆ ಬೇರೆ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಬೇರೆ ತರದ ಅನುಭವ ಆಗ್ತಾನೆ ಇದಾವೆ, ಸಂತೋಷನೂ ಕೊಡ್ತಾ ಇದೆ. ನನಗೆ ಯಾವತ್ತು ಬೇಸರ ಆಗಿಲ್ಲ ಈ ಕೃಷಿ. ಒಳ್ಳೆದು ದಿನೇಶ್ ಅವರೇ. ಸರಳವಾಗಿ ಕೃಷಿ ಮಾಡಿದಾಗ, ಸ್ವಾಭಾವಿಕವಾಗಿ ಕೃಷಿಯನ್ನ ಮಾಡಿದಾಗ ಹೆಚ್ಚು ನೆಮ್ಮದಿಯನ್ನು ನಾವು ಪಡೆದುಕೊಳ್ಳಬಹುದು, ನಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ನಿಮ್ಮ ಅನುಭವಗಳ ಮೂಲಕ ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು? ನನ್ನ ಫೋನ್ ನಂಬರ್ ಕೊಡ್ತೀನಿ ಸರ್, 9449399 3 9 3 9 7 7 9 0. ದಿನೇಶ್ ಅಂತ, ತಿಂಬಲಾಪುರ ನಂದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9449399 7 9 0. ಒಳ್ಳೆದು ದಿನೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸರಳ ಕೃಷಿಯ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಳೆ ಆಶ್ರಿತ ಸರಳ ಕೃಷಿಯಲ್ಲಿನ ಅನುಭವ ಕುರಿತಂತೆ ಕಡೂರು ತಾಲೂಕು ತಿಂಬಳಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಟಿಎನ್ ದಿನೇಶ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.